మేఘ నిలయ మేఘ మేఘమల్లార మేఘ మేఘవంతు మేఘ మేఘవంతు మేఘ మేఘ నిలయ మేఘ మేఘమల్లార మేఘ ఇరుగు సరిదు వెళ్ళకు హరిదు కనసు ముగిదు మనసు జిగిదు అదే గమ పదని సంచారదలి మేఘవంతు మేఘ మేఘవంతు మేఘ మేఘ నిలయ మేఘ మేఘమల్లార మేఘ ರವಿಯ ರಾಶಿಯಲ್ಲಿ ಹೊನ್ನ ರಶ್ಮಿಯಲ್ಲಿ ಜನಿಸಿತೊಂದು ರೂಪ ಬೆಳಗಿನ ಚೆಲುವೆ ಸುಳಿದಳು ಬಡುಕು ತಾಯಿಲೆಗೆ ಇಳಿದಳು ಕುಶಯ ರಂಗಿನಲ್ಲಿ ಕುಶಯ ನೋಟದಲ್ಲಿ ಕವಿಯ ಬಳಿಗೆ ಬಂದು ಪ್ರೇಮದ ನಯನ ತೆರೆದಳು ಕಾವ್ಯದ ಒಳಗೆ ಕುಳಿತಳು ಅಲಗಲಗೊಂಡವು ತ್ರಿಪದಿ ಪದಗಳು ಪರವಶಗೊಂಡವು ಅಗಲ ರಸಗಳು ಇರುಳು ಸರಿದು ಬೆಳಗು ಹರಿದು ಕನಸು ಮುಗಿದು ಮನಸ್ಸು ಚೆಗಿದು ಸರಿಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಕಾವ್ಯದ ಮೇಘ ಕನ್ಯಾ ಕವನ ಮೇಘ ಸರಿ ಗಮರಿ ಸನಿ ರನಿ ಸರಿ ಸನಿ ಸನಿ ಸರಿ ಗಮರಿ ಸನಿ ರನಿ ಸರಿ ಸನಿ ಸಾರಿ ಗರಿ ಸರಿ ನಿರಿ ನಿರ ನಿರಿ ಸಾರಿ ಗರಿ ಗಮ ಸರಿ ಸರಿ ಸರಿ ಸರಿ ಸರಿ ಸರಿ ನಿರಿ ನಿರಿ ದಪ ಗಾನಿ ಧನಿ ದಮ ಗಮ ಗಮ ಗ ಸರಿ ಗರಿ ಗಮ ಗಮ ಸರಿ ಗರಿ ಗಮ ಗಮ ಕಥಣು ಕಥಣು ನಾಗ ಮಂದಿರದ ವೇದ ದಿಂಚರದ ಮದುವೆ ಮಂಟಪದಲ್ಲಿ ಕಲಿದವು ಲಕ್ಷ ದಕ್ಷತೆ ಪಡೆದವು ಧಾನ್ಯ ಧನ್ಯತೆ ಪ್ರೇಮ ಸಿಂಚನದ ಬಾಳ ಬಂಧನದ ಸ್ನೇಹ ಶಾಸ್ತ್ರದೊಳಗೆ ನಡೆದವು ಸಪ್ತ ಪದಿಗಳು ಸಂದವು ಸಕಲ ವಿಧಿಗಳು ಋತುವಿನ ಪಥದಲ್ಲಿ ಬಾಳ ರಸವಿದ ಪಯಣವ ಸಗಸಲು ಪ್ರೇಮ ಜೊತೆಗಿದೆ ಇರುಳು ಸರಿದು ಬೆಳಗು ಹರಿದು ಕನಸು ಮುಗಿದು ಮನಸ್ಸು ಚಿಗಿದು ಹರಿಗಮ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಕಲ್ಯಾಣ ಮೇಘ ಯೋಗ ಯೋಗದ ಮೇಘ